ಕೌಲಗಲಿ ಮತ್ಸರ ಪ್ರೇಮಕ್ಕೆ ಮೀಸಲು ನವ ಸಂವತ್ಸರ. ತಪ್ಪದೆ ಕೇಳಿ ನಾಳೆ ಮಧ್ಯಾಹ್ನ 12:05 ಆಲಿಸು ಜೇನಿನ ಹಬ್ಬದ ಹಾಡು, ಜೀವನವೆಂಬುದು ಹೂವಿನ ಬೀಜ. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದೊಳಗ ಮುಂಗಾರು ಬೆಳೆಗಳ ಪೂರ್ವ ಸಿದ್ಧತೆ ಕುರಿತು ಕೃಷಿ ಮಹಾವಿದ್ಯಾಲಯ ಗಂಗಾವತಿಯಲ್ಲಿ ಕೃಷಿ ಕೀಟಶಾಸ್ತ್ರ ವಿಭಾಗದಲ್ಲಿ ಮುಖ್ಯಸ್ಥರಾದ ಡಾ ಬದ್ರಿ ಪ್ರಸಾದ್ ಅವರಿಂದ ಮಾಹಿತಿಯನ್ನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ದಿವಸ ನಾವು ಮುಂಗಾರು ಬೆಳೆಗಳು, ಈಗಾಗಲೇ ನಾವು ಬೇಸಿಗೆ ಮುಗಿದು ಮುಂಗಾರು ಪ್ರಾರಂಭ ಆಗ್ತಾ ಇದೆ, ಮುಂಗಾರು ಬೆಳೆಗಳಿಗೆ ಯಾವ ರೀತಿಯಾದಂತಹ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಹೇಳಬೇಕಂತೇಳಿದರೆ, ಈಗ ಈ ಒಂದು ಹಂಗಾಮಿನ ಒಂದು ಬೇಸಿಗೆ ಬೆಳೆ ಈಗಾಗಲೇ ಮುಕ್ತಾಯದ ಹಂತದಲ್ಲಿದೆ. ಭತ್ತ ಈಗಾಗಲೇ ತೆನೆ ಬಿಡುವ ಹಂತದಲ್ಲಿ ಅಥವಾ ಬೆಳವಣಿಗೆ ಹಂತದಲ್ಲಿರ್ತದನ್ನು ನಾವು ಕಾಣ್ತಾ ಇದ್ದೀವಿ. ಹಲವಾರು ತರಕಾರಿ ಬೆಳೆಗಳು ಸಹ ಇವತ್ತು ನಾವು ಕ್ಷೇತ್ರದಲ್ಲಿ ಕಾಣ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ನಾವು ಮುಂಗಾರಿಗೆ ಯಾವ ರೀತಿಯಾದಂತಹ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಈ ಸಂದರ್ಭದಲ್ಲಿ ತಿಳ್ಕೊಳ್ಳೋಣ. ಇದನ್ನು ತಿಳಿಸ್ಕೊಡ್ಲಿಕ್ಕೆ ನಾನಿದ್ದೀನಿ ಡಾಕ್ಟರ್ PR ಬದ್ರಿ ಪ್ರಸಾದ್, ಕೃಷಿ ಮಹಾವಿದ್ಯಾಲಯ ಗಂಗಾವತಿಯ ಕೃಷಿ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಪ್ರಾರಂಭದಲ್ಲಿ ಈಗ ಇರ್ತಕ್ಕಂತಹ ಭತ್ತದ ಬೆಳೆ, ಈಗ ಪ್ರಸ್ತುತ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಭತ್ತದ ಬೆಳೆ ಕಟಾವಾದ ನಂತರ ಆ ಒಂದು ಬೆಳೆ ತ್ಯಾಜ್ಯಗಳ ನಿರ್ವಹಣೆ ಭಾಳ ಮುಖ್ಯ ಆಗುತ್ತೆ. ಭಾಳಷ್ಟು ಜನ ನಾವು ನೋಡ್ತೀವಿ, ಈಗ ಒಂದು ಬೇಸಿಗೆ ಕಾಲ ಬಂತು ಅಂತೇಳಿದರೆ ಮುಂಗಾರಿಗೆ ಸಿದ್ಧತೆ ಮಾಡ್ಕೊಳ್ಳುವಂತಹ ಪೂರ್ವದಲ್ಲಿ ಆ ಒಂದು ಬೆಳೆಯ ತ್ಯಾಜ್ಯಗಳಿಗೆ ನಾವು ಕ್ಷೇತ್ರದಲ್ಲಿ ಬೆಂಕಿ ಹಚ್ಚೋದನ್ನು ಕಾಣ್ತಾ ಇರ್ತೀವಿ. ಆದರೆ ಈ ಬೆಂಕಿ ಹಚ್ಚೋದ್ರಿಂದ ತ್ಯಾಜ್ಯದಲ್ಲಿ ಇರತಕ್ಕಂತಹ ಅಪಾರ ಪ್ರಮಾಣದ ಒಂದು ಪೋಷಕಾಂಶಗಳು ನಷ್ಟ ಹೊಂದಿದೆ, ಅಂದರೆ ಆ ಒಂದು ಶಾಖಕ್ಕೆ ಆವಿಯಾಗಿ ಹೋಗೋದನ್ನು ನಾವು ಗಮನಿಸ್ತೀವಿ. ಅದರಿಂದ ಆರ್ಥಿಕವಾಗಿ ರೈತನಿಗೆ ಬಹಳಷ್ಟು ನಷ್ಟ ಉಂಟಾಗುತ್ತೆ. ಎರಡನೇದಾಗಿ ನಾವು ಹೇಳಬೇಕಂತೇಳಿದರೆ, ಆ ಒಂದು ಬೆಳೆ ತ್ಯಾಜ್ಯಗಳನ್ನು ಸುಡಬೇಕಾದ್ರೆ ಆ ಒಂದು ಕ್ಷೇತ್ರದಲ್ಲಿ ಇರತಕ್ಕಂತಹ ಲಕ್ಷೋಪಲಕ್ಷ ಸೂಕ್ಷ್ಮಾಣುಜೀವಿಗಳು ಸಹ ಆ ಒಂದು ಬೆಂಕಿಯ ಒಂದು ಶಾಖದಿಂದ ಸಾಯೋದನ್ನು ನಾವು ನೋಡ್ತೀವಿ. ಆ ಲಕ್ಷೋಪಲಕ್ಷ ಸೂಕ್ಷ್ಮಾಣುಜೀವಿಗಳನ್ನು ನಾವು ಕಳ್ಕೊಳ್ಳೋದ್ರಿಂದ ಮಣ್ಣಿನ ಒಂದು ನೈಸರ್ಗಿಕ ಕ್ರಿಯೆ ಏನಾಗಬೇಕು, ಆ ಒಂದು ಬೆಳೆ ಕೊಳೆಯತಕ್ಕಂಥದ್ದಾಗಲಿ ಅಥವಾ ಒಂದು ಹಲವಾರು ಪ್ರಯೋಜನಕಾರಿ ಸೂಕ್ಷ್ಮಾಣುಜೀವಿಗಳು ಮುಂದಿನ ಬೆಳೆಗೆ ಒದಗಿಸ್ಕೊಡ್ತಕ್ಕಂತಹ ಪೋಷಕಾಂಶಗಳಾಗಲಿ ಅವೆಲ್ಲವನ್ನು ನಾವು ಕಳ್ಕೊಳ್ಳೋದನ್ನು ನಾವು ಕಾಣ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ತ್ಯಾಜ್ಯವನ್ನು ಸುಡುವಾಗ ಬರತಕ್ಕಂತಹ ಹೊಗೆಯಿಂದ ಪರಿಸರ ಮಾಲಿನ್ಯ ಆಗ್ತಕ್ಕಂಥದ್ದನ್ನು ಸಹ ನಾವು ನೋಡ್ಬೋದು. ಇಷ್ಟೆಲ್ಲ ನಷ್ಟವನ್ನು ತಪ್ಪಿಸ್ಕೊಳ್ಬೇಕಾದ್ರೆ ಆ ಒಂದು ಬೆಳೆಯ ತ್ಯಾಜ್ಯಗಳನ್ನು ಕಳಿಸ್ಲಿಕ್ಕೋಸ್ಕರ ಇವತ್ತು ಕೃಷಿ ವಿಶ್ವವಿದ್ಯಾಲಯಗಳ ಸಂಶೋಧನಾ ಕೇಂದ್ರಗಳಲ್ಲಿ ಇವತ್ತು ಕಾಂಪೋಸ್ಟ್ ಕಲ್ಚರ್ ಅಂತ ಸಿಗುತ್ತೆ. ಇದನ್ನು 1 ಟನ್ನಿಗೆ 1 KGಯಷ್ಟು ಕಾಂಪೋಸ್ಟ್ ಕಲ್ಚರನ್ನು ಬಳಸಿ ನೀವು ಸಿಂಪರಣೆ ಮಾಡಿ ಅದರ ಜೊತೆಗೆ ಸ್ವಲ್ಪ ಕೃಷಿ ಸುಣ್ಣ ಅಂತ ಏನು ಸಿಗುತ್ತೆ ಆ ಒಂದು ತ್ಯಾಜ್ಯಗಳ ಮೇಲೆ ಹಾಕಿ ನಾವು ಆ ಒಂದು ಕಾಂಪೋಸ್ಟ್ ಕಲ್ಚರನ್ನು ಹಾಕಿದಾಗ ಬೇಗ ಕಳೀಲಿಕ್ಕೆ ಅದು ಸಹಾಯ ಆಗುತ್ತೆ. ಇವತ್ತು ಮಾರುಕಟ್ಟೆಯಲ್ಲಿ ವೇಸ್ಟ್ ಡಿಕಂಪೋಸರ್ ಅಂತ ಸಹ ಸಿಗುತ್ತೆ, ಅದನ್ನು ಸಹ ನಾವು ಬಳಸ್ಕೊಳ್ಬೋದು. ಅವೆಲ್ಲ ಬಳಸಿ ಆ ಒಂದು ತ್ಯಾಜ್ಯವನ್ನು ನಾವು ಮಣ್ಣಿನಲ್ಲಿಯೇ ಕಳೆಯುವಂತೆ ಮಾಡಿದಾಗ ಆ ರೈತನಿಗೆ ಒಂದು ಹೆಚ್ಚಿನ ಒಂದು ಆರ್ಥಿಕವಾದಂತಹ ಪ್ರಯೋಜನ ಸಿಗೋದನ್ನು ನಾವು ನೋಡ್ಬೋದು. ಇದು ಭಾಳ ಮುಖ್ಯವಾದದ್ದು. ತ್ಯಾಜ್ಯ ನಿರ್ವಹಣೆ, ತ್ಯಾಜ್ಯ ನಿರ್ವಹಣೆಯ ನಂತರ ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ಇವತ್ತು ನಮ್ಮಲ್ಲಿ ಸಾಕಷ್ಟು ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಅಥವಾ ಸಗಣಿ ಗೊಬ್ಬರ ಲಭ್ಯ ಇಲ್ಲದೇ ಇರುವಂತಹ ಈ ಒಂದು ಸನ್ನಿವೇಶದಲ್ಲಿ ಹೆಚ್ಚು ಹೆಚ್ಚು ನಾವು ಇವತ್ತು ಹಸಿರೆಲೆ ಗೊಬ್ಬರಗಳಿಗೆ ಒಂದು ಮೊರೆ ಹೋಗಬೇಕಾಗತ್ತೆ. ಈ ಹಸಿರೆಲೆ ಗೊಬ್ಬರಗಳಲ್ಲಿ ನಾವು ಜೋನಿಯಾಗಲಿ, ಸೆಣಬಾಗಲಿ ಅಥವಾ ಪಿಳ್ಳಿಪೆಸರು ಇಂತಹ ಬೆಳೆಗಳನ್ನು ನಾವು ಬಿತ್ತಿದ ಒಂದು 45-50 ದಿನಗಳಲ್ಲಿ, ಅಂದರೆ ಹೂವಾಡುವ ಹಂತಕ್ಕೆ ಆ ಬೆಳೆಗಳು ಬಂದಾಗ ಅವುಗಳನ್ನು ನಾವು ಮಣ್ಣಿಗೆ ಮಗ್ಗು ಹೊಡೆಯೋದ್ರಿಂದ, ಮಣ್ಣಿಗೆ ಸೇರಿಸೋದ್ರಿಂದ ಅವು ಸಹ ಸಾರಜನಕದ ಉತ್ತಮ ಮೂಲವಾಗಿ ಪರಿಣಮಿಸುತ್ತೆ. ಮತ್ತು ಜೊತೆಗೆ ಮಣ್ಣಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರವನ್ನು, ಸಾವಯವ ಅಂಶವನ್ನು ನಾವು ಸೇರಿಸ್ದಂಗೆ ಆಗುತ್ತೆ. ಅದರಿಂದಾಗಿ ಸೂಕ್ಷ್ಮಾಣುಜೀವಿಗಳ ಒಂದು ಚಟುವಟಿಕೆಗೆ ನಾವು ಇಂಬು ಕೊಟ್ಟಂಗಾಗುತ್ತೆ. ಇದು ಬಹಳ ಪ್ರಮುಖವಾಗಿ ಮಾಡಬೇಕಾದಂಥದ್ದು. ಮೂರನೆಯದಾಗಿ ನಾವು ಮಾಗಿ ಉಳುಮೆ ಅಂತ ಹೇಳ್ತೀವಿ, ಅಂದರೆ ಈಗ ಹೆಚ್ಚು ಒಂದು ಸೂರ್ಯನ ಶಾಖ ಇದ್ದಾಗ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡೋದ್ರಿಂದ ಆ ಒಂದು ಮಣ್ಣಿನ ತಳಭಾಗದಲ್ಲಿರ್ತಕ್ಕಂತಹ ಹಲವಾರು ಕೀಟಪೀಡೆಗಳು, ಅಂದರೆ ಈಗ ಈ ಒಂದು ಬೇಸಿಗೆ ಬೆಳೆಗೆ ಬಂದಿರತಕ್ಕಂತಹ ಹಲವಾರು ಕೀಟಗಳು ತಮ್ಮ ಕೋಶಾವಸ್ಥೆಯಲ್ಲಿ ಮಣ್ಣಿನಲ್ಲಿ ಸೇರಿಕೊಂಡಿರ್ತವೆ. ಅವುಗಳನ್ನು ಹೊರಗೆ ಹಾಕಿದಂಗೆ ಆಗುತ್ತೆ. ಅವುಗಳನ್ನು ಹೊರಗಡೆ ತಂದಾಗ ಅವುಗಳು ಬಿಸಿಲಿನ ಶಾಖಕ್ಕೆ ಸಾಯುವಂಥದ್ದಾಗಲಿ ಅಥವಾ ಈ ಹಕ್ಕಿ ಪಕ್ಷಿಗಳು ಅವುಗಳನ್ನು ಆರಿಸ್ಕೊಂಡು ತಿಂದಾಗ ಮುಂದಿನ ನಮ್ಮ ಮುಂಗಾರಿನಲ್ಲಿ ಅಂತಹ ಕೀಟಪೀಡೆಗಳ ಒಂದು ಬಾಧೆ ಕಡಿಮೆ ಆಗುತ್ತೆ. ಕೀಟಪೀಡೆಗಳಷ್ಟೇ ಅಲ್ಲ, ಹಲವಾರು ರೋಗಕಾರಕ ಕಣಗಳು ಏನಿರುತ್ತೆ ಅವು ಸಹ ನಾಶ ಆಗಲಿಕ್ಕೆ ನಾವು ಸಹಕರಿಸ್ದಂಗಾಗುತ್ತೆ. ಇನ್ನು ಮುಖ್ಯವಾಗಿ ಬೇಸಿಗೆಯಲ್ಲಿ ಮಾಡಬೇಕಾದಂತಹ ಕೆಲಸ ಅಂತ ಹೇಳಿದರೆ, ಎಲ್ಲೆಲ್ಲಿ ಸೌಳಿರುತ್ತೆ ಅಂತಹ ಸೌಳು ಪ್ರದೇಶದ ಭೂಮಿಗಳಲ್ಲಿ ನಾವೊಂದು ಸಬ್ ಡ್ರೈನೇಜ್ ಅಂತ ಹೇಳ್ತೀವಿ, ಅಂದರೆ ಒಂದು ಚರಂಡಿಯ ವ್ಯವಸ್ಥೆಯನ್ನು ಮಾಡಬೇಕು. ಅಂದರೆ ನೀರು ಬಸಿದು ಹೋಗಲಿಕ್ಕೆ ಅನುಕೂಲ ಆಗ್ತಕ್ಕಂತಹ ಚರಂಡಿಗಳನ್ನು ತೆಗಿಬೇಕಾಗುತ್ತೆ. ಅದಕ್ಕೆ ಇದು ಬಹಳ ಸೂಕ್ತವಾದಂತಹ ಕಾಲ. ಅಂತಹ ಚರಂಡಿಗಳನ್ನು ನಾವು ನಿರ್ಮಾಣ ಮಾಡೋದ್ರಿಂದ ಗದ್ದೆಯಲ್ಲಿ ಇರತಕ್ಕಂತಹ ಹೆಚ್ಚುವರಿ ಒಂದು ಲವಣಾಂಶ ಏನಿರುತ್ತೆ ಅದು ಆ ಒಂದು ಹರಿಯುವ ನೀರಿನ ಮುಖಾಂತರ ಆ ಒಂದು ಚರಂಡಿಯನ್ನು ಸೇರಿ ನಮ್ಮ ಹೊಲದಿಂದ ಹೊರಗೆ ಹಾಕಲ್ಪಡುತ್ತೆ. ಹಾಗಾಗಿ ನಮ್ಮ ಮಣ್ಣು ಸೌಳಾಗೋದನ್ನು ನಾವು ತಪ್ಪಿಸ್ಕೊಳ್ಬೋದು. ಇನ್ನು ಅದೇ ಥರ ಆ ಒಂದು ಬದುವಿನ ಸುತ್ತ ನಾವು ಇರತಕ್ಕಂತಹ ಬದುಗಳನ್ನು ಟ್ರಿಮ್ ಮಾಡ್ತಕ್ಕಂಥದ್ದು ಅಥವಾ ಅವುಗಳನ್ನು ಹದಗೊಳಿಸ್ತಕ್ಕಂಥದ್ದು, ಬಿಗಿ ಮಾಡುವಂಥದ್ದು, ಭದ್ರ ಮಾಡ್ತಕ್ಕಂಥದ್ದು, ಮತ್ತು ಅದರ ಮೇಲ್ಮೈಗೆ ಮಣ್ಣನ್ನು ಸಾರಿಸೋದ್ರಿಂದ ಅಲ್ಲಿ ಇರಬಹುದಾದಂತಹ ಆಸರೆ ಸಸ್ಯಗಳನ್ನು, ಕಳೆ ಸಸ್ಯಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಮತ್ತು ಆ ಒಂದು ಆಸರೆ ಸಸ್ಯಗಳ ಮೇಲೂ ಇರಬಹುದಾದಂತಹ ಕೀಟಗಳ ಹಲವಾರು ಜೀವನ ಚಕ್ರದ ವಿವಿಧ ಹಂತಗಳು, ಅಂದರೆ ಮರಿಯ ಹಂತ ಇರ್ಬೋದು ಅಥವಾ ಕೋಶದ ಹಂತ ಇರ್ಬೋದು, ಅವುಗಳನ್ನು ಸಹ ತೆಗಿಲಿಕ್ಕೆ ಅಥವಾ ನಾಶಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮುಂಗಾರಿಗೆ, ಅಂದರೆ ಮುಂದಿನ ಒಂದು ಹಂಗಾಮಿಗೆ ಬರಬೇಕಾದ್ರೆ, ಇದು ನಮ್ಮಲ್ಲಿರ್ತಕ್ಕಂತಹ ತಿಪ್ಪೆ ಗೊಬ್ಬರ ಅಥವಾ ಸಗಣಿ ಗೊಬ್ಬರವನ್ನು ಗದ್ದೆಗಳಿಗೆ ಸಾಗಿಸಲಿಕ್ಕೆ ಸಹ ಸಕಾಲ ಆಗಿರುತ್ತೆ. ನಮ್ಮಲ್ಲಿರ್ತಕ್ಕಂತಹ ಯಾವುದೇ ಮೂಲದ, ಅದು ಸಗಣಿ ಗೊಬ್ಬರ ಇರ್ಬೋದು, ಕಾಂಪೋಸ್ಟ್ ಗೊಬ್ಬರ ಇರ್ಬೋದು, ಅವುಗಳನ್ನು ಗದ್ದೆಯ ವಿವಿಧ ಮೂಲಗಳಿಗೆ ಅಥವಾ ವಿವಿಧ ಭಾಗಗಳಿಗೆ ಈಗ ಹಂಚಿಕೆ ಮಾಡಿ ಅಲ್ಲಿ ತೊಗೊಂಡೋಗಿ ಶೇಖರಣೆ ಮಾಡಿ, ಕೆಲವರು ಬಹಳಷ್ಟು ಜನ ರೈತರು ಅದನ್ನು ಬಿಸಿಲಿಗೆ ಹಾಗೆ ತೆರೆದಿಡೋದನ್ನು ನಾವು ಕಾಣ್ತಾ ಇರ್ತೀವಿ. ಅಂತಹ ಸಂದರ್ಭಗಳಲ್ಲಿ ಆ ಬಿಸಿಲಿನ ಒಂದು ಶಾಖಕ್ಕೆ ಅದರಲ್ಲಿರ್ತಕ್ಕಂತಹ ಪೋಷಕಾಂಶಗಳು ಆವಿಯಾಗೋದನ್ನು ಸಹ ನಾವು ನೋಡ್ತಾ ಇರ್ತೀವಿ. ಹಾಗಾಗಬಾರ್ದು ಅಂತ ಹೇಳಿದರೆ ಅವುಗಳಿಗೆ ಸೂಕ್ತವಾದಂತಹ ರಕ್ಷಣೆ, ಅಂದರೆ ಅದರ ಮೇಲುಗಡೆ ಆ ಸಗಣಿ ಗೊಬ್ಬರದ ಮೇಲೆ ಒಂದು ಪದರವಾದಂತಹ ಮಣ್ಣನ್ನಾಗಲಿ, ಕೆಂಪು ಮಣ್ಣನ್ನಾಗಲಿ, ಅಥವಾ ಅದರ ಮೇಲೆ ತೆಂಗಿನ ಗರಿಗಳನ್ನು ಮುಚ್ಚೋದ್ರಿಂದ, ಅಥವಾ ಅದು ಲಭ್ಯ ಇರಲಿಲ್ಲ ಅಂತೇಳಿದರೆ ಹುಲ್ಲಿನ ಗರಿಗಳನ್ನು ಸಾಧ್ಯವಾದರೆ ಮುಚ್ಚೋದ್ರಿಂದ ಅದರಲ್ಲಿರ್ತಕ್ಕಂತಹ ಪೋಷಕಾಂಶಗಳನ್ನು ನಾವು ಕಾಪಾಡಿಕೊಳ್ಬೋದು. ನಂತರ ಮುಂಗಾರಿನಲ್ಲಿ ಮಳೆಯಾದ ಮೇಲೆ ನಾವು ಅದನ್ನು ಗದ್ದೆಗಳಿಗೆ ಸೇರಿಸಿ ನಂತರ ಗಳೆ ಹೊಡೆಯೋದ್ರಿಂದ ಅದರಲ್ಲಿರ್ತಕ್ಕಂತಹ ಪೋಷಕಾಂಶಗಳು ಯಾವುದೇ ರೀತಿಯಾದ ನಷ್ಟಕ್ಕೆ ಒಳಗಾಗದೇ ಇದ್ದಂಗೆ ನಾವು ಕಾಪಾಡಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಇನ್ನು ಸೂಕ್ತವಾದಂತಹ ಒಂದು ಬೀಜಗಳನ್ನು ಆಯ್ಕೆ ಮಾಡಿಟ್ಕೊಳ್ಬೇಕು. ಸೊ ಬೀಜಗಳನ್ನ ಆಯ್ಕೆ ಮಾಡಿ ಇಟ್ಕೊಳ್ಬೇಕಾದ್ರೆ ಯಾವುದೇ ಒಂದು ಅಧಿಕ ಇಳುವರಿಯ ತಳಿಗಳನ್ನು ನಾವು ಆಯ್ಕೆ ಮಾಡೋದಾದರೆ, ನಮ್ಮಲ್ಲಿ ಈಗ ಇರತಕ್ಕಂತಹ ಬೀಜಗಳನ್ನು ಸಹ ನಾವೀಗ ಸರಿಯಾಗಿ ಒಣಗಿಸಿ ಅದನ್ನು ಶುದ್ಧಿ ಮಾಡಿ ಶುಚೀಕರಿಸಿ ಬೀಜೋಪಚಾರ, ಸೂಕ್ತವಾದಂತಹ ಶಿಲೀಂಧ್ರಗಳಿಂದ ಬೀಜೋಪಚಾರವನ್ನು ಮಾಡಿ ಅಥವಾ ರಾಸಾಯನಿಕಗಳಿಂದ ಸೂಕ್ತವಾಗಿ ಬೀಜೋಪಚಾರ ಮಾಡಿ ಅದನ್ನು ಸಂಗ್ರಹಣೆ ಮಾಡಿ ಇಟ್ಕೊಳ್ಬೋದು. ಅಥವಾ ಈಗ ಬೇರೆ ರೈತರಿಂದ ನಾವು ತರಬೇಕು ಅಂತ ಹೇಳಿದರೆ, ಆ ರೈತರ ಯಾವುದೇ ರೈತರು ಅದನ್ನು ಬೀಜವನ್ನು ಮಾರಾಟಕ್ಕಿಟ್ಟಿದ್ದಾರೆ ಅಥವಾ ತರ್ತೀವಿ ಅಂತ ಹೇಳಿದರೆ ನಾವು ಸೂಕ್ತವಾದಂತಹ ಪರಿಶೀಲನೆಯನ್ನು ಮಾಡಬೇಕು. ಬೇರೆ ರೈತರಲ್ಲಿಂದ ತರಬೇಕಾದ್ರೆ ಆ ರೈತರ ತಾಕುಗಳಲ್ಲಿ ಈ ಬೇಸಿಗೆ ಬೆಳೆಯಲ್ಲಿ ಅಥವಾ ಮುಂಗಾರಿನ ಬೆಳೆಯದ್ದಾದರೆ ಅದರಲ್ಲಿ ಯಾವುದೇ ರೋಗಗಳು, ಭತ್ತದಕ್ಕೆ ಬರ್ತಕ್ಕಂತಹ ಯಾವುದೇ ಶಿಲೀಂಧ್ರ ರೋಗಗಳ ಬಾಧೆಗೆ ಆ ಒಂದು ಬೀಜ ಒಳಗಾಗಿಲ್ಲ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಬೇಕು. ಮತ್ತು ಭಾಳ ಗಟ್ಟಿಯಾದಂತಹ ಕಾಳುಗಳು ಇರಬೇಕು. ಕೇವಲ 0.02-0.04% ಬೇರೆ ಇತರ ಬೀಜಗಳು ಅಂತ ಹೇಳ್ತೀವಿ. ಸಾಧ್ಯವಾದಷ್ಟು ಮಟ್ಟಿಗೆ 100-100% ಯಾವುದೇ ಇತರೆ ಬೀಜಗಳಿಂದ ಅದು ಮಿಶ್ರಣ ಆಗದೇ ಇರೋದನ್ನು ನಾವು ದೃಢೀಕರಣ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಅದರಲ್ಲೂ ವಿಶೇಷವಾಗಿ ಬೇರೆ ಬೇರೆ ತಳಿಗಳ ಒಂದು ಮಿಶ್ರಣ ಆದರೆ ನಮ್ಮ ರೈತರಿಗೆ ಸಾಕಷ್ಟು ನಷ್ಟ ಆಗುತ್ತೆ. ಹಾಗಾಗದೇ ಇರೋಂಥ ಎಚ್ಚರಿಕೆಯನ್ನು ವಹಿಸಬೇಕಾದ್ದು ಭಾಳ ಮುಖ್ಯ ಆಗುತ್ತೆ. ಮತ್ತು ಕಳೆಯ ಬೀಜಗಳು, ಈ ಒಂದು ಭತ್ತದ ಬೀಜಗಳನ್ನು ನಾವು ತರಬೇಕಾದ್ರೆ ಹಲವಾರು ಕಳೆಗಳ ಬೀಜಗಳು ಸಹ ಅದರಲ್ಲಿ ಮಿಶ್ರಣ ಆಗಿರ್ಬೋದು. ಸೊ ಹಾಗಾಗಿ ಭಾಳ ಸೂಕ್ತವಾದಂಥ ಎಚ್ಚರಿಕೆಯನ್ನಿಟ್ಟು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಸಾಣಿಗೆ ಮಾಡಿ ಶುಚೀಕರಿಸಿ ನಂತರ ಅದನ್ನು ಸಂಗ್ರಹಿಸಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಮತ್ತು ಹಲವಾರು ಇವತ್ತು ರೈತರ ಆಯ್ಕೆಗಳು ಸಾಕಷ್ಟು ಇದೆ. ಮುಂಗಾರಿನ ಭತ್ತಕ್ಕೆ ಸಾಕಷ್ಟು ಭತ್ತದ ಆಯ್ಕೆಗಳಿದೆ. ಇದರಲ್ಲಿ ನಮ್ಮ ಪ್ರಮುಖ ಆಯ್ಕೆ ಈ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ಹೇಳೋದಾದರೆ ಕಂದು ಜಿಗಿ ಹುಳ ಮತ್ತು ಈ ಒಂದು ಕಾಂಡ ಕೊರಕಕ್ಕೆ ಭಾಳಷ್ಟು ನಮ್ಮ ಬೆಳೆಗಳು ತುತ್ತಾಗೋದನ್ನು ನಾವು ಕಾಣ್ತಾ ಇರ್ತೀವಿ. ಇದಕ್ಕಾಗಿ ಇವತ್ತು ನಿರೋಧಕ ತಳಿಯಾದಂತಹ MTU 1010 ಇರ್ಬೋದು, ಜ್ಯೋತಿ ಇರ್ಬೋದು, MTU 1001 ಇರ್ಬೋದು, ಈ ರೀತಿಯಾದಂತಹ ನಿರೋಧಕ ತಳಿಗಳನ್ನು ಬಳಕೆ ಮಾಡತಕ್ಕಂಥದ್ದು ಭಾಳ ಸೂಕ್ತ ಆಗುತ್ತೆ. ಇವತ್ತು ಭಾಳಷ್ಟು ಜನ ಈ ಒಂದು ಭಾಳ ಸಸೆಪ್ಟಬಲ್ ಇರತಕ್ಕಂತಹ ಅವುಗಳಿಗೆ ಶೀಘ್ರವಾಗಿ ಆ ಒಂದು ಬಾಧೆಗೆ ಕೀಟಗಳ ಬಾಧೆಗೆ ತುತ್ತಾಗತಕ್ಕಂತಹ ತಳಿಗಳ ಮೇಲೆ ಒಲವು ಜಾಸ್ತಿ ಇರೋದನ್ನು ನಾವು ಕಾಣ್ತಾ ಇರ್ತೀವಿ. ಇಂತಹ ಸಂದರ್ಭದಲ್ಲಿ ಯಾವಾಗ ಈ ಹಾವಳಿ ಜಾಸ್ತಿ ಆಗುತ್ತೆ, ರೈತನಿಗೆ ಆ ಒಂದು ರಾಸಾಯನಿಕಗಳ ಒಂದು ಸಿಂಪರಣೆಯಿಂದ ಮತ್ತೊಂದಕ್ಕೆ ನಷ್ಟ ಜಾಸ್ತಿ ಆಗ್ತಾ ಇರುತ್ತೆ. ಇಂತಹ ಕಾಲದಲ್ಲಿ ನಿರೋಧಕ ಬೆಳೆಗಳನ್ನು ಬೆಳೆದೂ ಸಹ ರೈತ ಅಷ್ಟೇ ಒಂದು ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ಇಂತಹ ಸನ್ನಿವೇಶಗಳಲ್ಲಿ ಅಂತಹ ತಳಿಗಳನ್ನು ತಗೊಳ್ಬೇಕಂತೇಳಿದ್ರೆ ಗಂಗಾವತಿಯಲ್ಲಿರ್ತಕ್ಕಂತಹ ಭತ್ತದ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ನೀಡಿ ಪರ್ಯಾಯ ತಳಿಗಳನ್ನು ಒಂದು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಸಹ ಭಾಳ ಸೂಕ್ತ. ಇನ್ನು ಇಲ್ಲಿ ತಳಿಗಳ ಆಯ್ಕೆ ವಿಷಯಕ್ಕೆ ಬಂದಾಗ ಇವತ್ತು ನಮ್ಮಲ್ಲಿ ಸಾಕಷ್ಟು ಜವಾರಿ ತಳಿಗಳು ಸಹ ಇದೆ, ಅದರಲ್ಲಿ ಹೆಚ್ಚಿನ ಒಂದು ಬೇಡಿಕೆ ಸಹ ಇದೆ. ಅದರಲ್ಲೂ ವಿಶೇಷವಾಗಿ ಈ ಸಾವಯವ ಬೆಳೆಗಾರರು ಈ ಒಂದು ಜವಾರಿ ತಳಿಯ ಭತ್ತಗಳನ್ನು ಹಾಕಿದಾಗ ಅದರಲ್ಲಿ ಉದಾಹರಣೆಗೆ ಹೇಳ್ಬೇಕಂತೇಳಿದರೆ ಜೀರಿಗೆ ಸಣ್ಣ ಇರ್ಬೋದು, ಸಿದ್ಧ ಸಣ್ಣ ಇರ್ಬೋದು, ಅಥವಾ ನವರ ಭತ್ತ ಇರ್ಬೋದು, ಬಂಗಾರ ಕಡ್ಡಿ ಅಂತ ಹೇಳ್ತೀವಿ, ಇಂಥ ಹಲವಾರು ತಳಿಗಳು ಇವತ್ತು ಈ ಒಂದು ಭಾಗದಲ್ಲಿ ಬಹಳ ಪ್ರಚಲಿತವಾಗಿರ್ತಕ್ಕಂತಹ ಜವಾರಿ ತಳಿಗಳಿದೆ. ಇವುಗಳು ಇಂತಹ ಬೀಜಗಳನ್ನು ಬಳಸೋದ್ರಿಂದ ಭಾಳ ಹೆಚ್ಚಿನ ಒಂದು ಬೆಲೆ, ಅದರಲ್ಲಿ ಇಳುವರಿ ಕಡಿಮೆ ಇರುತ್ತೆ. ಆದರೆ ಇಳುವರಿ ಕಡಿಮೆ ಇದ್ದಾಗ್ಯೂ ಸಹ ಅದರ ಒಂದು ಉತ್ತಮವಾದಂತಹ ಬೆಲೆ ಒಂದು, ಎರಡನೇದು ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾದಂತಹ ತಳಿಗಳವು, ಮತ್ತು ಹೆಚ್ಚು ಸುವಾಸನೆಯನ್ನು ಹೊಂದಿರತಕ್ಕಂತಹ ತಳಿಗಳಾಗಿರೋದ್ರಿಂದ ಅಂತಹ ತಳಿಗಳ ಆಯ್ಕೆಯನ್ನು ಸಹ ರೈತರು ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಈ ಎಚ್ಚರಿಕೆಗಳನ್ನು ಪೂರ್ವಭಾವಿಯಾಗಿ ತಗೊಳ್ಳೋದ್ರಿಂದ ರೈತರು ಒಂದು ಹೆಚ್ಚಿನ ಒಂದು ಆರ್ಥಿಕವಾದಂತಹ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಇನ್ನು ಬೆಳೆಯ ಒಂದು ನಾವು ಬಿತ್ತನೆ ಮಾಡುವಂತಹ ಪೂರ್ವದಲ್ಲಿ ಮೊದಲೇ ಮಡಿಗಳನ್ನು ನಾವು ಸಿದ್ಧಪಡಿಸಿಟ್ಕೊಳ್ಬೇಕಾಗತ್ತೆ. ಸಿದ್ಧಪಡಿಸ್ಕೊಳ್ಳೋದಕ್ಕೆ ಪೂರ್ವವಾಗಿ ಭತ್ತದ ಬೆಳೆಯ ಬಿತ್ತನೆಯಾಗಿ ಹಲವಾರು ಒಂದು ಪದ್ಧತಿಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಮುಖ್ಯವಾಗಿ ಡ್ರಮ್ ಸೀಡರ್ ಪದ್ಧತಿ ಇರ್ಬೋದು, ಅಥವಾ ಶ್ರೀ ಪದ್ಧತಿ ಇರ್ಬೋದು, ಅಥವಾ ನೇರ ಕೂರಿಗೆ ಬಿತ್ತನೆ ಭತ್ತ ಇರ್ಬೋದು, ಅಥವಾ ನಾಟಿ ಪದ್ಧತಿ ಇರ್ಬೋದು. ರೈತರು ತಮ್ಮ ಅಗತ್ಯಕ್ಕೆ ಮತ್ತು ಅನುಕೂಲಕ್ಕೆ ತಕ್ಕಂತೆ ಈ ಒಂದು ಪದ್ಧತಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಕೆಲವು ಭಾಗದಲ್ಲಿ ನೇರವಾಗಿ ಭತ್ತವನ್ನು ಎರಚುವುದರ ಮುಖಾಂತರ ಸಹ ಭತ್ತವನ್ನು ಬೆಳೆಯತಕ್ಕಂಥದ್ದನ್ನು ನಾವು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ಕಾಣ್ತಾ ಇರ್ತೀವಿ. ಹಾಗಾಗಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅಗತ್ಯತೆಗೆ ತಕ್ಕಂತೆ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಅವಲಂಬಿಸಿ ಸಹ ಈ ಒಂದು ವಿವಿಧ ಬೆಳೆ ಪದ್ಧತಿಗಳನ್ನು ಅವರು ಆಯ್ಕೆ ಮಾಡ್ಕೊಳ್ಬೋದು, ಬಿತ್ತನೆ ಪದ್ಧತಿಯನ್ನು ಆಯ್ಕೆ ಮಾಡ್ಕೊಳ್ಬೋದು. ಆದರೆ ಮುಖ್ಯವಾಗಿ ಎಚ್ಚರಿಕೆ ಏನಂತೇಳಿದರೆ ಯಾವುದರಲ್ಲಿ ಕಡಿಮೆ ನೀರು ಖರ್ಚಾಗುತ್ತೆ, ಕಡಿಮೆ ಬೀಜ, ಕಡಿಮೆ ರಾಸಾಯನಿಕ ಇರ್ತಕ್ಕಂತಹ ಪದ್ಧತಿಗಳಿಗೆ ರೈತರು ಹೋಗ್ತಕ್ಕಂಥದ್ದು ಭಾಳ ಸೂಕ್ತ. ಇವತ್ತು ನೇರ ಕೂರಿಗೆ ಭತ್ತದ ಒಂದು ಬಿತ್ತನೆಯಲ್ಲಿ ರೈತರಿಗೆ ನೀರಿನ ಶೇಕಡ 25-30% ನೀರಿನ ಉಳಿತಾಯ ಆಗುತ್ತೆ, ಸಸಿ ಮಡಿಯ ಒಂದು ಖರ್ಚು ಇರೋದಿಲ್ಲ, ನಾಟಿ ಮಾಡೋದಕ್ಕೆ ಹೆಚ್ಚಿನ ಒಂದು ವೆಚ್ಚವನ್ನು ಯಾವುದೇ ವೆಚ್ಚವನ್ನು ಭರಿಸಬೇಕಾಗಿರೋದಿಲ್ಲ. ಹೀಗಾಗಿ ಕನಿಷ್ಠ ಎಕರೆಗೆ 5,000-8,000 ರೂಪಾಯಿಗಳ ಒಂದು ಉಳಿತಾಯವನ್ನು ನಾವು ನೇರ ಕೂರಿಗೆ ಭತ್ತದಲ್ಲಿ ಕಾಣ್ತೀವಿ. ಈ ಒಂದು ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ಮುಂದಿನ ಒಂದು ಟೈಲ್ಯಾಂಡ್ ಅಂತ ಹೇಳ್ತೀವಿ ಅಥವಾ ಕಾಲುವೆ ಅಂಚು ಪ್ರದೇಶದ ರೈತರವರೆಗೂ ಸಹ ನೀರನ್ನು ಒದಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಂತಹ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ರೈತರು ಒಂದು ಆರ್ಥಿಕವಾಗಿ ಉಳಿತಾಯವನ್ನು ಮಾಡ್ಬೋದು, ಮತ್ತು ತೂಕದಲ್ಲಿ ಗಣನೀಯವಾದಂತಹ ಹೆಚ್ಚಳವನ್ನು ಸಹ ನಾವು ಈ ಪದ್ಧತಿಯಲ್ಲಿ ಕಾಣ್ತೀವಿ. ಅದೇ ಅಲ್ಲದೆ ಇನ್ನೂ ಸ್ವಲ್ಪ ಆಸಕ್ತಿ ಇರತಕ್ಕಂಥವ್ರು ನೇರವಾದ ಸಾಲುಗಳಲ್ಲೇ ಮಾಡಬೇಕು ಅಂತಿರೋರಿಗೆ ಇವತ್ತು ಡ್ರಮ್ ಸೀಡರ್ ಪದ್ಧತಿ ಇದೆ, ಆ ಪದ್ಧತಿಯನ್ನು ಸಹ ಅಳವಡಿಸ್ಕೊಂಡ್ರೆ ಅದರಲ್ಲಿ ಸಹ ಕಂದು ಜಿಗಿ ಹುಳುವಿನ ಒಂದು ಬಾಧೆಯನ್ನು ಕಡಿಮೆ ಆಗಿರೋದನ್ನು ನಾವು ಕಾಣ್ತಾ ಇರ್ತೀವಿ. ಅಲ್ಲಿ ಸಹ ರಾಸಾಯನಿಕದ ಒಂದು ಉಳಿತಾಯ ಆಗುತ್ತೆ, ಒಂದು ಸಸಿ ಮಡಿಯ ಒಂದು ತಯಾರಿಕೆಯ ಖರ್ಚು ಸಹ ಉಳಿಯುತ್ತೆ. ಸೊ ಇಂತಹ ಒಂದು ಪದ್ಧತಿಗಳನ್ನು ಸೂಕ್ತವಾಗಿ ಅಳವಡಿಸ್ಕೊಳ್ಳೋದ್ರ ಜೊತೆಗೆ ನೀರಿನ ನಿರ್ವಹಣೆ ಅಂತ ಹೇಳ್ತೀವಿ, ಆ ಒಂದು ನೀರಿನ ನಿರ್ವಹಣೆ ಮಾಡಬೇಕಾದ್ರೆ ಪ್ರತಿ 10 ದಿವಸಗಳಿಗೆ ಒಮ್ಮೆ ನಾವು ಆಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಅಂತ ಹೇಳ್ತೀವಿ, ಅಂದರೆ ಗದ್ದೆಯಲ್ಲಿ ನೀರು ಬಿಡ್ತಕ್ಕಂಥದ್ದು, ನೀರು ತೆಗೆಯತಕ್ಕಂಥದ್ದು. ಈ ಪದ್ಧತಿಯನ್ನು ರೈತರು ಅಳವಡಿಸ್ಕೊಂಡಾಗ ಈ ಒಂದು ಕೀಟಗಳ ಬಾಧೆ, ಕಂದು ಜಿಗಿ ಹುಳ ಇರ್ಬೋದು ಅಥವಾ ಕಾಂಡ ಕೊರಕಕ್ಕೆ, ಯಥೇಚ್ಛವಾಗಿ ಗಾಳಿ ಬೆಳಕು ಆ ಒಂದು ಸಸ್ಯಗಳ ಒಂದು ತಳಭಾಗಕ್ಕೆ ಅಥವಾ ಬಡ್ಡೆ ಅಂತೇನು ಕರಿತೀವಿ ಅವುಗಳಿಗೆ ತಾಗೋದ್ರಿಂದ ಇವುಗಳ ಒಂದು ಕೀಟಗಳ ಸಂತತಿ ಅಭಿವೃದ್ಧಿ ಆಗೋದನ್ನು ನಾವು ತಡೆಗಟ್ಟೋದನ್ನು ಕಾಣ್ತೀವಿ. ಹಾಗಾಗಿ ನಿಗದಿತವಾದಂತಹ ಸಾಲುಗಳಲ್ಲಿ ಈ ಒಂದು ಬೆಳೆಗಳನ್ನು ಬೆಳೆಯೋದ್ರಿಂದ ಕೀಟಗಳ ಹಾವಳಿಯನ್ನು ಸಹ ನಾವು ಕಡಿಮೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಪ್ರತಿ 10 ದಿವಸಗಳಿಗೆ ಒಂದು ನೀರನ್ನು ತೆಗೆಯತಕ್ಕಂಥದ್ದು ಈ ಪದ್ಧತಿಯನ್ನು ಅನುಸರಿಸಬೇಕು. ಮತ್ತು 10 ಸಾಲುಗಳಿಗೆ ಒಂದು ಸಾಲನ್ನು ನಾವು ಖಾಲಿ ಬಿಡೋದ್ರಿಂದ ಅಂತಹ ಖಾಲಿ ಬಿಟ್ಟಾಗ ಅದರಲ್ಲಿ ನಾವು ಓಡಾಡ್ತಂತಹ ಅವಕಾಶ ಚೆನ್ನಾಗಿರುತ್ತೆ. ಮತ್ತು ಈ ಒಂದು ಸಸ್ಯ ಸಂರಕ್ಷಣಾ ಔಷಧಿಗಳನ್ನು ಸಿಂಪರಣೆ ಮಾಡೋದಕ್ಕೆ ಸಹ ಸಾಧ್ಯ ಆಗುತ್ತೆ. ಸೊ ಈ ಒಂದು ಪದ್ಧತಿಯನ್ನು ಸಹ ನಾವು ಅಳವಡಿಸ್ಕೊಳ್ಬೋದು. ಮತ್ತು ಬಿತ್ತನೆಗೆ ಪೂರ್ವದಲ್ಲಿ ಅಥವಾ ನಾಟಿಗೆ ಪೂರ್ವದಲ್ಲಿ ಜೈವಿಕ ಬೀಜೋಪಚಾರ ಅಂತ ಹೇಳ್ತೀವಿ. ಅಂದರೆ ಬೀಜಗಳಿಗಾದರೆ ನಾವು ಟ್ರೈಕೋಡರ್ಮ 4 ಗ್ರಾಂ ಪ್ರತಿ ಕೆ ಜಿ ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತೋದ್ರಿಂದ ಅವುಗಳನ್ನು ಸಹ ನಾವು ಬಳಸ್ಕೊಳ್ಬೋದು. ಅಥವಾ ಅಜೋಸ್ಪೈರಲಮ್ ಈ ಒಂದು ಜೈವಿಕ ಶಿಲೀಂಧ್ರವನ್ನು ನಾವು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಒಂದು ಮಿಶ್ರಣ ಮಾಡಿಕೊಂಡು ನಾವು ಭತ್ತದ ಒಂದು ಸಸಿಗಳನ್ನು ನಾವು ಬೇರುಗಳನ್ನು ಅದ್ದುವುದರ ಮುಖಾಂತರ ಸುಮಾರು 15 ನಿಮಿಷಗಳ ಕಾಲ ಆ ಒಂದು ಶಿಲೀಂಧ್ರದಲ್ಲಿ ಅದ್ದಿ ಇಡೋದ್ರ ಮುಖಾಂತರ ಅವುಗಳಿಗೆ ನಾವು ಜೈವಿಕ ರಸಗೊಬ್ಬರದ ಒಂದು ಸೂಕ್ಷ್ಮಾಣುಜೀವಿಗಳನ್ನು ನಾವು ಅವುಗಳಿಗೆ ಲೇಪನ ಮಾಡಿ ನಾವು ಅದರ ನಂತರ ಮುಖ್ಯ ಕ್ಷೇತ್ರದಲ್ಲಿ ಹಚ್ಚಿದಾಗ ವಾತಾವರಣದಲ್ಲಿರತಕ್ಕಂತಹ ಸಾರಜನಕ ಸ್ಥಿರೀಕರಣಗೊಂಡು ಆ ಒಂದು ಬೆಳೆ ಉತ್ತಮವಾಗಿ ಬೆಳೀಲಿಕ್ಕೆ ಸಹ ಸಾಧ್ಯ ಆಗುತ್ತೆ. ಸೊ ಈ ರೀತಿಯಾದಂತಹ ಜೈವಿಕ ಮೂಲದ ಒಂದು ಗೊಬ್ಬರಗಳನ್ನು ಸಹ ನಾವು ಬಳಕೆ ಮಾಡಿಕೊಳ್ಬೋದು. ಅದರ ಜೊತೆಗೆ PSB ಸಹ ಬಳಕೆ ಮಾಡೋದ್ರ ಮುಖಾಂತರ ಪ್ರತಿಯೊಂದು ಎಕರೆಗೆ ಸುಮಾರು 1/4 ಕೆಜಿಯಷ್ಟು PSB ಅಂದರೆ ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿ ಗೊಬ್ಬರವನ್ನು ನಾವು ಮಿಶ್ರಣ ಮಾಡಿ ಬಿತ್ತೋದ್ರಿಂದ ಒಂದು ಕ್ಷೇತ್ರದಲ್ಲಿರ್ತಕ್ಕಂತಹ ರಂಜಕವನ್ನು ಬೆಳೆಗಳಿಗೆ ಲಭ್ಯ ಆಗುವಂತೆ ಸಹ ಅದು ಮಾಡುತ್ತೆ. ಸೊ ಈ ರೀತಿಯಾಗಿ ಒಂದು ಕಡಿಮೆ ಖರ್ಚಿನಲ್ಲಿ ಒಂದು ಉತ್ತಮವಾದಂತಹ ಬೆಳೆಯನ್ನು ಬೆಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಅಂತಿಮವಾಗಿ ನಾವು ಹೇಳ್ತೀವಿ, ಅಗತ್ಯ ಬಿದ್ದಾಗ ಮಾತ್ರ ಕೀಟನಾಶಕ ಬಳಕೆ ಅಂತೀವಿ. ಅದಕ್ಕೆ ಪೂರ್ವದಲ್ಲಿ ನಮ್ಮ ಒಂದು ಕ್ಷೇತ್ರವನ್ನು ನಾವು ಗಮನಿಸಿದಾಗ ಹಲವಾರು ನೈಸರ್ಗಿಕ ಶತ್ರುಗಳು, ಈ ಒಂದು ಕೀಟಗಳನ್ನು ತಿನ್ನತಕ್ಕಂತಹ ಹಲವಾರು ನೈಸರ್ಗಿಕ ಶತ್ರುಗಳಿರುತ್ತೆ. ಅದರಲ್ಲಿ ಜೇಡ ಇರ್ಬೋದು, ಮಿರಿಡ್ ತಿಗಣೆಗಳಿರ್ಬೋದು, ಅವುಗಳ ಒಂದು ಸಂತತಿಯನ್ನು ಸಹ ನಾವು ಗಮನಿಸ್ತಾ ಇರಬೇಕು. ಮತ್ತು ಅವುಗಳ ಸಂತತಿಯನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ಬದುವಿನ ಸುತ್ತ ಪುಂಡಿ, ಬೆಂಡಿ, ಉದ್ದು, ಹೆಸರು, ಅಲಸಂದೆ, ತೊಗರಿ ಈ ಥರ ಬೆಳೆಗಳನ್ನು ನಾವು ಅಲ್ಲಲ್ಲಿಯೇ ಬೀಜಗಳನ್ನು ಊರೋದ್ರ ಮುಖಾಂತರ ಅಂತಹ ಗಿಡಗಳ ಮೇಲೆ ಹೆಚ್ಚು ಬೇಗ ಈ ಒಂದು ಪರಪಕ್ಷಕ ಜೀವಿಗಳ ಒಂದು ಅಭಿವೃದ್ಧಿ ಆಗೋದನ್ನು ನಾವು ಕಾಣ್ತಾ ಇರ್ತೀವಿ. ಇದು ಜೊತೆಗೆ ಅದು ನಮಗೆ ಸಹ ಒಂದು ಆರೋಗ್ಯಕರವಾದಂತಹ ಸಾವಯವ ಮೂಲದ ಒಂದು ತರಕಾರಿಯನ್ನು ಸಹ ನಮಗೆ ಒದಗಿಸ್ತಾ ಇರುತ್ತೆ. ಮತ್ತು ಗದ್ದೆಗಳಿಗೆ ಒಂದು ಅದರಿಂದ ಉದುರತಕ್ಕಂತಹ ಎಲೆಗಳು ಒಂದು ಸಾವಯವದ ಮೂಲವಾಗಿ ಸಹ ಪರಿಣಮಿಸುತ್ತೆ. ಸೊ ಈ ರೀತಿಯಾಗಿ ಅವುಗಳೊಂದು ಪರಭಕ್ಷಕ ಜೀವಿಗಳ ಒಂದು ಸಂತಾನವನ್ನು ಸಹ ನಾವು ಜಾಸ್ತಿ ಮಾಡ್ಬೋದು. ಅಂತಿಮವಾಗಿ ನಾವು ಈ ಕೀಟಗಳ ಒಂದು ಸಂಖ್ಯೆಯನ್ನು ಕಡಿಮೆ ಮಾಡಬೇಕಾದ್ರೆ ರಸಗೊಬ್ಬರ ಬಳಕೆ ಸಹ ಭಾಳ ಮುಖ್ಯ ಆಗಿರುತ್ತೆ. ನಾವು ಏನು ರಸಗೊಬ್ಬರವನ್ನು ಬಳಸ್ತೀವಿ ಅದಕ್ಕೆ ಹೆಚ್ಚು ಹೆಚ್ಚು ಸಾವಯವ ಮೂಲದ ಗೊಬ್ಬರಕ್ಕೆ ಒಂದು ನಾವು ಒತ್ತನ್ನು ಜಾಸ್ತಿ ಕೊಡಬೇಕು. ಕ್ರಮೇಣ ಆ ಒಂದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಏನು ನಿಗದಿಪಡಿಸ್ಕೊಂಡಿರ್ತೀವಿ ಆ ರಸಗೊಬ್ಬರವನ್ನು ನಾವು ಆ ಕ್ಷೇತ್ರಕ್ಕೆ ಬಿಡುಗಡೆ ಮಾಡಬೇಕಾಗುತ್ತೆ. ಹಾಗೆ ಬಿಡುಗಡೆ ಮಾಡಬೇಕಾದ್ರೆ ಭಾಳ ಎಚ್ಚರಿಕೆಯನ್ನು ಏನು ವಹಿಸ್ಬೇಕು ಅಂತೇಳಿದರೆ ನಿಧಾನವಾಗಿ ಕರಗತಕ್ಕಂತಹ ಸಾರಜನಕದ ಗೊಬ್ಬರಗಳನ್ನು ನಾವು ಕೊಡಬೇಕಾಗುತ್ತೆ. ಹಾಗೆ ಕೊಡಬೇಕಾದಾಗ ನಮ್ಮಲ್ಲಿ ಬೇವು ಲೇಪಿತ ಯೂರಿಯಾ ಗೊಬ್ಬರ ಸಿಗುತ್ತೆ ಅಥವಾ ಟಾರ್ ಲೇಪಿತ, ಅಂದರೆ ಈ ಒಂದು ರಸ್ತೆಗೆ ಬಳಸ್ತಕ್ಕಂತಹ ಟಾರ್, ಆ ಒಂದು ಟಾರನ್ನು ಲೇಪಿಸಿರ್ತಕ್ಕಂತಹ ಯೂರಿಯಾ ಗೊಬ್ಬರ ಸಿಗುತ್ತೆ. ಇಂತಹ ಗೊಬ್ಬರಗಳು ನಿಧಾನವಾಗಿ ಕರಗೋದು ಜೊತೆಗೆ ನಿಧಾನವಾಗಿ ಬೆಳೆಗೆ ಅಗತ್ಯವಿದ್ದಾಗ ಮಾತ್ರ ರಸಗೊಬ್ಬರಗಳನ್ನು ಪೂರೈಸ್ತಾ ಇರುತ್ತೆ. ಇಂತಹ ಗೊಬ್ಬರಗಳನ್ನು ನೀಡುವುದರ ಮುಖಾಂತರ ಸಹ ನಾವು ಬೆಳೆಗಳಿಗೆ ಈ ಒಂದು ಕೀಟದ ಬಾಧೆಯನ್ನು ಕಡಿಮೆ ಮಾಡ್ಬೋದು. ಮತ್ತು ಈ ಒಂದು ರಂಜಕದ ಗೊಬ್ಬರ, ಫಾಸ್ಫರಸ್ ಮತ್ತು ರಂಜಕದ ಗೊಬ್ಬರವನ್ನು ನಾವು ಗಮನಿಸಿದಾಗ ಅವುಗಳು ಬೆಳೆಗಳಿಗೆ ಒಂದು ಬೇರನ್ನು ಹೆಚ್ಚು ಆಳವಾಗಿ ಬೇರನ್ನು ಬಿಡಲಿಕ್ಕೆ ಸಹಕಾರ ಮಾಡುತ್ತೆ. ಮತ್ತು ಕಾಂಡವನ್ನು ಬಿರುಸುಗೊಳಿಸೋದ್ರಲ್ಲಿ ಹೆಚ್ಚು ಒಂದು ಪಾತ್ರವನ್ನು ವಹಿಸುತ್ತೆ. ಈ ಒಂದು ಕಾಂಡ ಬಿರುಸಾಗೋದ್ರಿಂದ ಕಾಂಡ ಕೊರಕದ ಹುಳ ಆ ಒಂದು ಬಡ್ಡೆಯ ಒಳಗೆ ಅಥವಾ ಕಾಂಡದ ಒಳಗೆ ಕೊರಕೊಂಡು ಹೋಗೋದನ್ನು ಸಹ ಅದು ತಪ್ಪಿಸುತ್ತೆ. ಹಾಗಾಗಿ ಅಂತಹ ಗೊಬ್ಬರಗಳನ್ನು ನಾವು ಹೆಚ್ಚು ಪ್ರಮಾಣದಲ್ಲಿ ಬಳಕೆಯನ್ನು ಒತ್ತು ಕೊಡಬೇಕು. ಹಾಗೆ ಮಾಡೋದ್ರಿಂದ ಕೀಟದ ಬಾಧೆ ಕಡಿಮೆ ಆಗುತ್ತೆ. ಇನ್ನು ಕಡೆಯದಾಗಿ ನಾವು ರಾಸಾಯನಿಕದ ಬಳಕೆಗೆ ಹೋದಾಗ ಹಲವಾರು ಮಾರುಕಟ್ಟೆಯಲ್ಲಿ ಇವತ್ತು ಭತ್ತಕ್ಕೆ ಸಾಕಷ್ಟು ಕೀಟನಾಶಕಗಳಿದೆ. ಅದರಲ್ಲಿ ಅಂತರ್ವ್ಯಾಪಿ ಕೀಟನಾಶಕಗಳು ಮತ್ತು ಸಂಪರ್ಕ ಕೀಟನಾಶಕಗಳು ಭಾಳ ಮುಖ್ಯ ಆಗುತ್ತೆ. ರಸ ಹೀರುವ ಕೀಟಗಳಿಗೆ ಸಂಪರ್ಕ ಕೀಟನಾಶಕಗಳಿದೆ ಮತ್ತು ಅಗೆದು ತಿನ್ನತಕ್ಕಂತಹ ಎಲೆ ತಿನ್ನತಕ್ಕಂತಹ ಕೀಟಗಳಿಗೆ ಸಂಪರ್ಕ ಕೀಟನಾಶಕಗಳಿದೆ. ಇಂತಹ ಶಿಫಾರಸು ಮಾಡಿದ ಕೀಟನಾಶಕಗಳನ್ನು 3 ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕು. ಮೊದಲನೇದಾಗಿ ಯಾವುದೇ ಕೀಟನಾಶಕವನ್ನು ಮುಂಜಾನೆ ಅಥವಾ ಸಂಜೆಯ ವೇಳೆಗೆ ಸಿಂಪರಣೆ ಮಾಡಬೇಕು. ಎರಡನೇದಾಗಿ ಸಾಕಷ್ಟು ಪ್ರಮಾಣದ ಸಿಂಪರಣಾ ದ್ರಾವಣವನ್ನು ಬಳಕೆ ಮಾಡಬೇಕು. ಈ ಒಂದು ಸಿಂಪರಣಾ ದ್ರಾವಣದಲ್ಲಿ ಕನಿಷ್ಠ 150 ರಿಂದ 200 ಲೀಟರ್ ಪ್ರತಿ ಎಕರೆಗೆ ಆ ಒಂದು ಸಿಂಪರಣಾ ದ್ರಾವಣ ಅಂದರೆ ನೀರನ್ನು ನಾವು ಉಪಯೋಗ ಮಾಡಬೇಕಾಗತ್ತೆ. ಮತ್ತು ಮೂರನೆಯ ಮುಖ್ಯ ಅಂಶ, ಯಾವುದೇ ಕಾರಣಕ್ಕೂ ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ಹೆಚ್ಚಾಗಲಿ ಅಥವಾ ಕಡಿಮೆಯಾಗಲಿ ಈ ಒಂದು ರಾಸಾಯನಿಕಗಳನ್ನು ಬಳಕೆ ಮಾಡಬಾರದು. ಈ 3 ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಮತ್ತು ಕೊನೆಯದಾಗಿ ಬಹಳ ಮುಖ್ಯವಾದದ್ದು, ಸಾಧ್ಯವಾದಷ್ಟು ಹಸಿರು ಚಿಹ್ನೆಯನ್ನು ಹೊಂದಿರತಕ್ಕಂತಹ ಕೀಟನಾಶಕಗಳು. ನಾವು ಕೀಟನಾಶಕಗಳ ಚಿಹ್ನೆಯಲ್ಲಿ ನೀಲಿ, ಕೆಂಪು, ಹಸಿರು, ಹಳದಿ ಮತ್ತು ಇತ್ತೀಚೆಗೆ ಬಂದಿರತಕ್ಕಂಥದ್ದು ಕಿತ್ತಳೆ, ಐದು ಬಣ್ಣಗಳನ್ನು ನಾವು ಗಮನಿಸ್ತಾ ಇರ್ತೀವಿ. ಅದರಲ್ಲಿ ಮೊದಲನೇ ಆದ್ಯತೆಯನ್ನು ಹಸಿರು ಪಟ್ಟಿಯನ್ನು ಹೊಂದಿರತಕ್ಕಂತಹ ಕೀಟನಾಶಕಗಳು ಅಥವಾ ಸಸ್ಯಜನ್ಯ ಕೀಟನಾಶಕಗಳು ಅಂತ ಹೇಳ್ತೀವಿ. ಅಂದರೆ ಬೇವಿನ ಎಣ್ಣೆ ಇರ್ಬೋದು, ಬೇವಿನ ಬೀಜದ ಕಷಾಯ ಇರ್ಬೋದು, ಇಂತಹ ಕೀಟನಾಶಕಗಳ ಬಳಕೆಗೆ ಹೆಚ್ಚು ಒತ್ತನ್ನು ನಾವು ಕೊಡಬೇಕಾಗತ್ತೆ. ಈ ರೀತಿಯಾಗಿ ಸಮಗ್ರವಾಗಿ ನಾವು ಆ ಒಂದು ಬೆಳೆಯನ್ನು ನಿರ್ವಹಣೆ ಮಾಡಿದಾಗ ಭಾಳ ಉತ್ತಮವಾದಂತಹ ಬೆಳೆಗಳನ್ನು ಬೆಳೆಯಲಿಕ್ಕೆ ಸಹಕಾರ ಆಗುತ್ತೆ. ಹಾಗಾಗಿ ಈ ಒಂದು ಹಂಗಾಮಿಗೆ ಪೂರ್ವದಲ್ಲಿ ಇದಕ್ಕೆ ಅಗತ್ಯವಾದಂತಹ ಪರಿಕರಗಳನ್ನು ತಯಾರು ಮಾಡಿಟ್ಕೊಳ್ತಕ್ಕಂಥದ್ದು, ಮತ್ತು ಈ ಒಂದು ಬೇಸಾಯಕ್ಕೆ ಬೇಕಾದಂತಹ ಬೀಜ ಇರ್ಬೋದು ಅಥವಾ ಸಾವಯವ ಗೊಬ್ಬರಗಳಿರ್ಬೋದು, ಇವುಗಳನ್ನು ನಾವು ಸಿದ್ಧ ಮಾಡಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಭಾಳ ಮುಖ್ಯವಾಗಿ ಕೊನೆಯದಾಗಿ ಒಂದು ಅಂಶ ಏನಂತೇಳಿದರೆ, ಈ ಒಂದು ಕೊಟ್ಟಿಗೆ ಗೊಬ್ಬರ ಇವಾಗ ತಯಾರಾಗಿರುತ್ತೆ. ಇಂತಹ ಕೊಟ್ಟಿಗೆ ಗೊಬ್ಬರವನ್ನು ತಯಾರಾಗಿರುವಂತಹ ಸಂದರ್ಭದಲ್ಲಿ ಅವುಗಳಿಗೆ ನಾವು ಈ ಒಂದು ಜೈವಿಕ ಶಿಲೀಂದ್ರನಾಶಕವಾದಂತಹ ಟ್ರೈಕೋಡರ್ಮವನ್ನು ನಾವು ಹೆಚ್ಚು ಬಳಸಿದಾಗ ಆ ಒಂದು ಭತ್ತದ ಬೆಳೆಗೆ ಬರ್ತಕ್ಕಂತಹ ಬೆಳೆ ಸಾಯುವಂತಹ ರೋಗ ಅಥವಾ ಸಸಿ ಕೊಳೆ ರೋಗ ಅಂತ ಏನು ಹೇಳ್ತೀವಿ, ಅದರ ಒಂದು ಬಾಧೆಯನ್ನು ನಾವು ಕಡಿಮೆ ಮಾಡ್ಬೋದು. ಅದೇ ರೀತಿಯಾಗಿ ಬೆಂಕಿ ರೋಗ ಮತ್ತು ಇತರ ಶಿಲೀಂಧ್ರ ರೋಗಗಳನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಹಾಗಾಗಿ ಆ ಒಂದು ಟ್ರೈಕೋಡರ್ಮ ಒಂದು ಜೈವಿಕ ಶಿಲೀಂಧ್ರನಾಶಕದ ಒಂದು ಪ್ರಮಾಣವನ್ನು ಮಣ್ಣಿನಲ್ಲಿ ಆ ಸೂಕ್ಷ್ಮಾಣುಜೀವಿಯ ಪ್ರಮಾಣವನ್ನು ಹೆಚ್ಚಿಸಲಿಕ್ಕೋಸ್ಕರ ನಾವು ಇದು ಸರಿಯಾದ ಸಮಯ. ಈಗ ನಾವೇನು ಗುಡ್ಡೆಗಳನ್ನು ಹಾಕಿರ್ತೀವಿ, ಗೊಬ್ಬರದ ಗುಡ್ಡೆಗಳನ್ನು, ಅದಕ್ಕೆ ಕನಿಷ್ಠ ನಾವೇನು ಹೇಳ್ತೀವಿ, 1 ಕೆಜಿಯಷ್ಟು ಜೈವಿಕ ಶಿಲೀಂಧ್ರವನ್ನು ಅಥವಾ ಅದರ ಕಲ್ಚರನ್ನು 100 ಕೆಜಿ ಅಥವಾ 1 ಕ್ವಿಂಟಾಲ್ ಸಗಣಿ ಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಿ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ನಮ್ಮಲ್ಲಿ ಲಭ್ಯ ಇರತಕ್ಕಂತಹ ಟ್ರೈಕೋಡರ್ಮ ಈ ಜೈವಿಕ ಶಿಲೀಂಧ್ರವನ್ನು 1 ಕೆಜಿ 1 ಕ್ವಿಂಟಾಲ್ ಗೊಬ್ಬರಕ್ಕೆ ಅಂದರೆ ಸಗಣಿ ಗೊಬ್ಬರಕ್ಕೆ ಮಿಶ್ರಣ ಮಾಡಿ ಅದನ್ನು ನಾವು ನೆರಳಿನಲ್ಲಿಟ್ಟು ಆಗಾಗ ನೀರು ಚುಮುಕಿಸ್ತಾ ಇದ್ದರೆ 1 ಕೆಜಿಯಷ್ಟಿರ್ತಕ್ಕಂತಹ ಗೊಬ್ಬರ ಸುಮಾರು 100 ಕೆಜಿಯ ಸಗಣಿ ಗೊಬ್ಬರದಲ್ಲಿ ಬೆಳವಣಿಗೆ ಹೊಂದಿ ಆ ಸಂಪೂರ್ಣ ಆ ಒಂದು ಶಿಲೀಂಧ್ರದ ಮಯ ಆಗಿರುತ್ತೆ. ಅದನ್ನು ನಾವು ಮಣ್ಣಿಗೆ ಸೇರಿಸೋದ್ರಿಂದ ಆ ಮಣ್ಣಿನಲ್ಲಿ ಜೈವಿಕ ಶಿಲೀಂಧ್ರದ ಒಂದು ಅಂಶ ಜಾಸ್ತಿ ಆಗೋದ್ರಿಂದ ಅಲ್ಲಿರ್ತಕ್ಕಂತಹ ಇತರ ರೋಗಕಾರಕ ಜೀವಿಗಳನ್ನು ಸಹ ಅದು ನಾಶಪಡಿಸ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಮಣ್ಣು ಸಮೃದ್ಧಿಯಾಗುತ್ತೆ, ಫಲವತ್ತಾಗುತ್ತೆ ಮತ್ತು ಆರೋಗ್ಯಕರವಾಗುತ್ತೆ. ನಾವು ಬೇಕಂದರೆ ಆ ಸಗಣಿ ಗೊಬ್ಬರದ ಜೊತೆಗೆ ಬೇವಿನ ಬೀಜದ ಪುಡಿಯನ್ನಾಗಲಿ ಅದನ್ನು ಒಂದು ಸಹ ನಾವು ಮಿಶ್ರಣ ಮಾಡ್ಬೋದು, ಅದರ ಜೊತೆಗೆ ಸ್ವಲ್ಪ ಪೊಟ್ಯಾಶ್ ಗೊಬ್ಬರವನ್ನು ಸಹ ಮಿಶ್ರಣ ಮಾಡ್ಬೋದು. ಸೊ ಈ ರೀತಿಯಾದಂತಹ ಎಲ್ಲ ಮಿಶ್ರಣಗಳನ್ನು ಒಳಗೊಂಡಂತಹ ಸಗಣಿ ಗೊಬ್ಬರವನ್ನು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಒಂದು ಆರೋಗ್ಯವನ್ನು ನಾವು ಸುಧಾರಿಸ್ಬೋದು ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ನಿಮಗೆ ಬೇಕು ಅಂತೇಳಿದರೆ ನನ್ನ ಮೊಬೈಲ್ ಸಂಖ್ಯೆ 9900145705 ಈ ಸಂಖ್ಯೆಯ ಮುಖಾಂತರ ನೀವು ನನ್ನನ್ನು ಸಂಪರ್ಕ ಮಾಡ್ಬೋದು. ಅಥವಾ ಹತ್ತಿರದಲ್ಲೇ ಇರತಕ್ಕಂತಹ ನಮ್ಮ ಗಂಗಾವತಿಯ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅಥವಾ ಕೊಪ್ಪಳದಲ್ಲಿರ್ತಕ್ಕಂತಹ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಕ್ಕೆ ಅಥವಾ ನಿಮ್ಮ ಹತ್ತಿರದ ಯಾವುದೇ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡೋದ್ರ ಮುಖಾಂತರ ಒಂದು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮುಂಗಾರು ಬೆಳೆಗಳ ಪೂರ್ವ ಸಿದ್ಧತೆ ಕುರಿತು ಕೃಷಿ ಮಹಾವಿದ್ಯಾಲಯ ಗಂಗಾವತಿಯಲ್ಲಿ ಕೃಷಿ ಕೀಟಶಾಸ್ತ್ರ ವಿಭಾಗದಲ್ಲಿ ಮುಖ್ಯಸ್ಥರಾದ ಡಾಕ್ಟರ್ ಬದ್ರಿ ಪ್ರಸಾದ್ ಅವರಿಂದ ಮಾಹಿತಿ ಕೇಳಿದಿರಿ. ಕಿಸಾನ್ ವಾಣಿ ಗ್ರಾಮಾಂತರಂಗದೊಳಗ ಈಗ ಕೇಳೋಣ ಕೃಷಿ ಗೀತೆಗಳು. ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ, ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು. ದನಗಳ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ, ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು, ದನಗಳ ಮೇಯಕ ಬಿಡಬಾರದು. ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ,

ಬಡ ಬೆಳೆಗಾರನ ಗೋಣು ಮುರಿಯುತ್ತೈತಿ, ಬಡ ಬೆಳೆಗಾರನ ಗೋಣು ಮುರಿಯುತ್ತೈತಿ. ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇಳಿನ ಮ್ಯಾಗ. ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇಳಿನ ಮ್ಯಾಗ, ಅರಳ ತೈತಿ ಮಲ್ಲಿಗೆ.